93.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ರೇಡಿಯೋ ಸಮಯ 6:50. ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಇಂದು ನೀವು ಕೃಷಿ ಪರಿಸರ ಬದುಕು ಕುರಿತ ಮಾಹಿತಿಯೊಂದಿಗೆ ಮನೋರಂಜನೆ ನೀಡುವ ಕಾರ್ಯಕ್ರಮ ಕೃಷಿ ಪುಂಜ ಕೇಳುವಿರಿ. ಕೃಷಿಕರಿಗಾಗಿ ಕಾರ್ಯಕ್ರಮ ಕೃಷಿ ಪುಂಜ. ಈ ಮಣ್ಣಿನಲ್ಲಿ ಚಿನ್ನ ಬೆಳೆಯುವ ಜನರೇ ನನ್ನ ದೈವ, ಈ ದೈವಕ್ಕಾಗಿ ಜೀವ ನೀಡುವ ಭಾಗ್ಯವೇ. ಪ್ರಸ್ತುತಿ ಡಾಕ್ಟರ್ ವಿಜಯ್ ಅಂಗಡಿ. ನನ್ನದು ಅನ್ನ ನೀಡೋರೆ ನನ್ನೋರು, ನೆರಳು ನೀಡೋರೆ ನನ್ನೋರು. ರೈತ ಬಂದವರೇ, ಕೇಳುಗರೆ, ಈ ಭೂಮಿ ಬರೀ ರೈತರಿಗಲ್ದಲ್ಲೇ ಬೇರೆ ವೃತ್ತಿ ಬಾಂಧವರಿಗೂ ಅನ್ನ, ಆಸರೆ, ನೀರು, ಗಾಳಿಯನ್ನು ಕೊಡಲಿಕ್ಕೆ ನೆರವಾಗ್ತದೆ. ಸಕಲ ಜೀವಿಗಳಿಗೂ ಈ ಭೂಮಿಯೇ ಆಶ್ರಯದಾತೆ, ಭೂಮಿ ತಾಯಿ ಅಂತ ಅನ್ಕೊಂಡು ಅದಕ್ಕೆ ನಾವು ಕರೆಯೋದು. ಮಹಾಶಕ್ತಿ ಇದೆ, ಕೋಪಿಸ್ಕೊಂಡ್ರೆ ಏನೇನು ಕೊಡಲ್ಲ, ಉಲ್ಲಾಸವಾಗಿದ್ರೆ ಏನೆಲ್ಲ ಕೊಡುತ್ತೆ. ಈ ಮಧ್ಯದಲ್ಲಿ ರೈತರಾದವರು, ಭೂಮಿಪುತ್ರರು ಎಷ್ಟೆಲ್ಲ ಶ್ರಮಪಟ್ಟು ಆನಂದದಿಂದ ನಮ್ಮ ಸಮಾಜಕ್ಕೆ ಆಹಾರವನ್ನ ಕೊಡೋ ಒಂದು ಕಾಯಕವನ್ನ ಮಾಡ್ತಾ ಇರ್ತಾರಲ್ವ. ತಾವು ಉಂಡು, ತಾವು ಬೆಳೆದು ಕೃಷಿಕರಲ್ಲದ ಸಮಾಜದ ಸರ್ವರಿಗೂ ಈ ಭೂಮಿ ತಾಯಿ ಆಹಾರ ನೀಡಲಿಕ್ಕಾಗಿ ಕಾಯಕ ಮಾಡ್ತಾರೆ ರೈತಾಪಿ ಜನ. ಎಷ್ಟು ಸಾರಿ ತಮ್ಮ ಜಮೀನುಗಳಲ್ಲಿ ಓಡಾಡಿ, ತೋಟಗಳಲ್ಲಿ ಅಡ್ಡಾಡಿ, ಕೈಮುಟ್ಟು ಕೆಲಸ ಮಾಡಿ, ಮೈ ಬಗ್ಸಿ ಕೆಲಸ ಮಾಡಿ, ಬೆವರು ಸುರಿಸಿ, ಕೈ ಕಾಲು ಮೈಗೆ ಗಾಯ ಮಾಡಿಕೊಂಡು ಎದ್ದು ಬಿದ್ದು ನೆಂದು ಹಗಲು ರಾತ್ರಿ ಅಂದ್ರೆ ಎಷ್ಟೋ ಸಾರಿ ಕೆಲಸ ಮಾಡುವ ರೈತರಿಗೆ ಇತರರು ಶರಣು ಅನ್ಲೇಬೇಕು. ಲವಲವಿಕೆಯಿಂದ, ಶಿಸ್ತಿನಿಂದ ಎಷ್ಟೋ ಕೃಷಿಕರು ಈ ಭೂಮಿ ತಾಯಿಯ ಕೆಲಸಗಳನ್ನು ಮಾಡಿ ಸಂತೋಷವನ್ನ, ಕಷ್ಟವನ್ನು ಅನುಭವಿಸಿ ಅಂತ್ಯವಾಗ್ತಾರೆ. ನಿಶ್ಚಿತವಾದ ಆದಾಯ ಇಲ್ದರೇನೆ, ಯಾರ್ಯಾರ ಸಹಾಯ ಇಲ್ದರೇನೆ, ಇತರರ ಅಲ್ಪ ಸ್ವಲ್ಪ ಸಹಾಯದಿಂದ ರೈತರು ನಿತ್ಯ ಕಾಯಕ ಯೋಗಿಗಳಾಗಿ ಕೆಲಸ ಮಾಡ್ತಾ ಏನೆಲ್ಲ ಬೆಳವಣಿಗೆಗೆ ನೆರವಾಗ್ತಾರಲ್ವಾ. ನಿಜ, ರೈತಾಪಿ ವರ್ಗಕ್ಕೆ ಈ ಸಮಾಜವೇ ದೊಡ್ಡ ನಮಸ್ಕಾರಗಳನ್ನ ಹೇಳ್ತಾ ಇರುತ್ತೆ. ಕೇಳುಗರೆ, ಈಗ ಆತ್ಮಶಕ್ತಿ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದೀವಿ. ಹಾಡು ಚೆನ್ನಾಗಿದೆ. ಪಿ ಬಿ ಶ್ರೀನಿವಾಸ್ ಮತ್ತು ವಾಣಿ ಜಯರಾಮ್ ಜೊತೆಗೆ ಇತರರು ಧ್ವನಿಗೂಡಿಸಿದ್ದಾರೆ. ಸಂಗೀತ ಉಪೇಂದ್ರ ಕುಮಾರ್, ರಚನೆ ತೆಕ್ಕಟೆ ನಾಗರಾಜ್. ಕರೆಯುತ್ತಲೇ ಹಳು ಕೈ ಬೀಸಿ ಅನ್ನಪೂರ್ಣೇಶ್ವರಿ ಭೂದೇವಿ, ಸಿರಿ ಭೂದೇವಿ ಆಗಿರ್ಭಾಗ್ಯದ ಸೂರ್ಯೋದಯ, ಆಗಿರ್ಭಾಗ್ಯದ ಸೂರ್ಯೋದಯ, ದುಡಿಮೆಯ ಸೇವೆಯ ಸಲ್ಲಿಸುವ ಕಾಳಣ್ಣ ಬೆಳ್ಳಣ್ಣ ಬೇಗ ಬೇಗನೆ ನಡೆಯಣ್ಣ, ಕಾಳಣ್ಣ ಬೆಳ್ಳಣ್ಣ ಬೇಗ ಬೇಗನೆ ನಡೆಯಣ್ಣ. ಕರೆಯುತ್ತಲೇ ಹಳ್ಳೂ ಕಾಯಕ ಭೂಮಿ ತಾಯಿಗೆ ಪ್ರಿಯವಣ್ಣ ಕಾಳಣ್ಣ ಬೆಳ್ಳಣ್ಣ ಬೇಗ ಬೇಗನೆ ನಡೆಯಣ್ಣ ಕಾಳಣ್ಣ ಬೆಳ್ಳಣ್ಣ ಬೇಗ ಬೇಗನೆ ನಡೆಯಣ್ಣ ಹಸಿರು ಕ್ರಾಂತಿಯೇ ತಾರಕ ಮಂತ್ರ ಕಾಳಣ್ಣ ಬೆಳ್ಳಣ್ಣ ಬೇಗ ಬೇಗನೆ ನಡೆಯಣ್ಣ ಕಾಳಣ್ಣ ಬೆಳ್ಳಣ್ಣ ಬೇಗ ಬೇಗನೆ ನಡೆಯಣ್ಣ ಕರೆಯುತ್ತಲೇ ಪಡೆದ ಪಟ್ಟಣ ಸೆಟ್ಟಿ ಮರಳಿ ಹಳ್ಳಿಗೆ ತೆರಳಲೇಬೇಕು ಕೈ ಕಸರಾಗದೆ ಬಾಯಿ ಮೊಸರಾಗದು ಎಂಬುದವರು ತಿಳಿದರೆ ಸಾಕು ಕಾಳಣ್ಣ ಬೆಳ್ಳಣ್ಣ ಬೇಗ ಬೇಗನೆ ನಡೆಯಣ್ಣ ಕೇಳುಗರೆ, ಮಾತು ತಪ್ಪದ ಮಗ ಚಿತ್ರದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಈ ಗೀತೆಯನ್ನ ಪ್ರಸಾರ ಮಾಡ್ತಿದ್ದೀವಿ. ರಚನೆ ಆರ್ ಎನ್ ಜಯಗೋಪಾಲ್, ಇಳಿಯರಾಜ ಅವರು ಸಂಗೀತವನ್ನು ನೀಡಿದ್ದಾರೆ. ಶ್ರೋತೃಗಳೇ, ನಮ್ಮ ಈ ನಾಡಿನಲ್ಲಿ ಎಷ್ಟೊಂದು ವೈವಿಧ್ಯಮಯವಾದ ಮಣ್ಣುಗಳಿದವಲ್ವ? ಕಪ್ಪು, ಕೆಂಪು, ಮರಳು ಮಿಶ್ರಿತ, ಬಿಳಿದಾಗಿ ಕಾಣುವ ಮಣ್ಣುಗಳು, ಹಾಗೆ ಮರಳು ಹೆಚ್ಚಿರುವ ಮಣ್ಣು, ಜಿಗುಟು ಹೆಚ್ಚಿರುವ ಮಣ್ಣು, ಕಲ್ಲು ಹೆಚ್ಚಿರುವ ಮಣ್ಣು, ಸಮತಟ್ಟಾದ ಇಳಿಜಾರಾದ ಜೌಗು ಪ್ರದೇಶದ ಮಣ್ಣುಗಳು ಅಲ್ಲಲ್ಲಿ ಕಾಣಿಸಿಕ್ತವೆ. ನೀರು ಹೆಚ್ಚಾದ್ರೆ ಮಣ್ಣು ಬಹುಬೇಗ ಕೆಡುತ್ತಂತ ಅನ್ಕೊಂಡು ನಮ್ಮ ಹಿರಿಯರು ಹೇಳ್ತಾ ಇದ್ರು. ಅದು ನಿಜನೇ. ನಾಲಾ ಪ್ರದೇಶಗಳಲ್ಲಿ ಇವತ್ತು ಹೆಚ್ಚೆಚ್ಚು ನೀರು ಹರಿದು ಅಲ್ಲಿಯ ಜಮೀನುಗಳು ಚೌಳಾಗಿದ್ದಾವೆ. ಜಲಾಶಯಗಳು ನಿರ್ಮಾಣ ಆಗಿರುವ ಪ್ರದೇಶಗಳಲ್ಲಿ ಹತ್ತಾರು ಎಕರೆಯಕ್ಕೆ ನೂರಾರು ಎಕರೆ ಪ್ರದೇಶ ಶೀತಪೀಡಿತವಾಗಿದೆ. ಕೆಲವಾರು ಹಳ್ಳಿಗಳು ಶೀತಪೀಡಿತದಿಂದ ತತ್ತರಿಸಿ ಹೋಗಿದ್ದಾವೆ. ಇನ್ನು ಅತಿಯಾದ ಮಳೆ ಬಂದಾಗ ನೀರು ನಿಂತ್ಕೊಳ್ತಂತಂದ್ರೆ ಕೆಲಸಗಳೇ ಆಗೋದಿಲ್ಲ, ಇದ್ದ ಬೆಳೆ ಮುಳುಗಿ ಹೋಗುತ್ತೆ. ಅತಿ ಮಳೆ ಮತ್ತು ಪ್ರವಾಹ ಎರಡೂ ಸೇರ್ಕೆ ಮಟ್ರೆ ಹಾಕಿದ ಪೈರು ಹಾಳಾಗಿ ಹೋಗ್ಬಿಡುತ್ತೆ. ಬರೀ ಭತ್ತಲ್ದಲ್ಲೇ ಕಾಫಿ, ಕಾಳ್ಮೆಣಸು, ಬಾಳೆ, ಏಲಕ್ಕಿ ಮತ್ತಿತರ ಬೆಳೆಗಳಿಗೂ ಅತಿಯಾದ ನೀರು, ಹಾಗೆ ನೀರು ಹೆಚ್ಚು ಕಾಲ ನಿಲ್ಲೋದು ಅಪಾಯಕಾರಿ. ರೈತ ಬಾಂಧವರೇ, ಕಮ್ಮಿ ಮಳೆ ಬೀಳುವ ಪ್ರದೇಶಗಳಲ್ಲೂ ರೈತರು ಅರ್ಥಪೂರ್ಣವಾಗಿ ಕೃಷಿಯನ್ನ ಮಾಡ್ಕೊಂಡು ಹೋಗ್ತಿದ್ದಾರೆ. ಅತಿ ಮಳೆ ಬೀಳುವ ಪ್ರದೇಶಗಳಲ್ಲೂ ಅಲ್ಲಿಯ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಕೆಲಸಗಳನ್ನು ಮಾಡಿಕೊಂಡು ನೆಮ್ಮದಿಯಾಗಿ ಜೀವನ ಮಾಡರೂ ಇದ್ದಾರೆ. ಎಲ್ಲಾ ಪ್ರದೇಶಗಳಲ್ಲೂ ಕಷ್ಟ ಸುಖವನ್ನ ಅನುಭವಿಸುತ್ತಿರುವ ರೈತರನ್ನ ನಾವು ಕಾಣಬಹುದು. ಕೃಷಿಯಲ್ಲಿ ಯಾವಾಗೋ ಕಷ್ಟಗಳು ಬರ್ತವಂತಲ್ಲ, ನಿರಂತರವಾಗಿ ಕಷ್ಟಗಳನ್ನ ನಿಭಾಯಿಸಿಕೊಂಡು ಸುಖವನ್ನ ಕಾಣುವ ಕಸುಬಿದು. ನೀವು ಕಷ್ಟಗಳನ್ನ ಹೇಗೆ ನಿಭಾಯಿಸಿಕೊಂಡು ಹೋಗ್ತಿರೋ ಅದರ ಮೇಲೆ ನಿಮ್ಮ ಸುಖ ಅವಲಂಬನೆ ಆಗ್ತದೆ. ನಿಮ್ಮ ಜಮೀನುಗಳನ್ನ ಅರ್ಥಪೂರ್ಣವಾಗಿ ಅಚ್ಚುಕಟ್ಟಾಗಿ ಬಳಕೆ ಮಾಡ್ತಾ ಹೋದಂತೆ ಅಲ್ಲಿಯ ಚಿತ್ರಣವೇ ತಿಂಗಳ ತಿಂಗಳಿಗೂ ಬದಲಾಗ್ತಾ ಹೋಗ್ತದೆ, ವರ್ಷ ವರ್ಷಕ್ಕಲ್ಲ. ಕೆಲವೊಬ್ಬರು ಅನ್ಬಹುದು, ಹತ್ತಾರು ವರ್ಷಗಳ ಕಾಲ ಬೇಕು ಕೃಷಿಯಲ್ಲಿ ಆದಾಯ ಕಾಣಲಿಕ್ಕೆ ಅಥವಾ ನೆಮ್ಮದಿ ಕಾಣಲಿಕ್ಕೆ, ಅಭಿವೃದ್ಧಿ ಕಾಣಲಿಕ್ಕೆ ಅನ್ಕೊಂಡು ಹೇಳ್ಬೋದು. ಆದರೆ ನೀವು ಮನಸ್ಸು ಮಾಡಿದರೆ ಕೆಲವೇ ಕೆಲವು ತಿಂಗಳುಗಳಲ್ಲಿ ಅಥವಾ ಕೆಲವೇ ಕೆಲವು ವರ್ಷಗಳಲ್ಲಿ ನೀವು ಕೈಯಿಟ್ಟ ಕೆಲಸ ಫಲ ಕೊಡುತ್ತೆ, ಹಾಗೆ ಅಲ್ಲಿಯ ಚಿತ್ರಣವು ಆಶ್ಚರ್ಯಕರವಾಗಿ ಬದಲಾವಣೆಗೆ ಒಳಗಾಗುತ್ತೆ. ನೋಡಿ, ಒಂದು ಬೀಜ ಹಾಕಿದ್ದು ಕೆಲವೇ ಕೆಲವು ದಿನಗಳಲ್ಲಿ ಮೊಳಕೆ ಆಗುತ್ತೆ, ಅದು ತಿಂಗಳುಗಳು ಬೇಕಾಗಿಲ್ಲ. ಎಷ್ಟೋ ಬೀಜಗಳು ಎರಡು ಮೂರು ದಿನಗಳಲ್ಲೇ ಮೊಳಕೆ ಆಗಿಬಿಡ್ತವೆ, ಕೆಲವು ಬೀಜಗಳು ವಾರ ಹದಿನೈದು ದಿನ ತಿಂಗಳು ತೆಗೆದುಕೊಳ್ಳಬಹುದು. ಆದರೆ ಅವು ಬೆಳೀತಾ ಬೆಳೀತಾ ಎಷ್ಟು ಸೊಗಸಾಗಿ ಎಲೆಗಳನ್ನು ಹರಡಿಸಿಕೊಂಡು ಕಾಂಡದಲ್ಲಿ ಕೌಲುಗಳನ್ನು ಬೆಳೆಸಿಕೊಂಡು ಹೂವಾಗಿ ಫಲ ಕೊಟ್ಟು ನಮಗೆ ಆನಂದವನ್ನು ಕೊಡ್ತವೆ, ಹಣವನ್ನು ನೀಡುತ್ತವೆ. ನಮ್ಮ ನಾಡಿನಲ್ಲಿ ಏನೆಲ್ಲ ಬೆಳೆಗಳಿದ್ದಾವೆ, ಹಣ್ಣಿನ ಬೆಳೆಗಳು, ಪ್ಲಾಂಟೇಷನ್ ಬೆಳೆಗಳು, ವಾಣಿಜ್ಯ ಬೆಳೆಗಳು, ಔಷಧಿಗಾಗಿ ಬಳಕೆಯಾಗುವ ವೃಕ್ಷಗಳು, ಇನ್ನು ಮರಮುಟ್ಟುಗಳು, ಹೀಗೆ ಹೇಳ್ತಾ ಹೋದರೆ ತುಂಬ ವೈವಿಧ್ಯತೆ ನಮ್ಮ ನಾಡಿನಲ್ಲಿದೆ. ಶ್ರೀಗಂಧವನ್ನು ಕೆಲವಾರು ರೈತರು, ಕೆಲವಾರು ಸಂಘ ಸಂಸ್ಥೆಗಳು ಸಖತ್ತಾಗಿ ರಕ್ಷಣೆಯನ್ನು ಒದಗಿಸಿಕೊಂಡು ಬೆಳೀತಾ ಇದ್ದಾರೆ ಅನ್ನೋದನ್ನು ನೀವು ಕೇಳ್ತಾ ಇದ್ದೀರಿ. ಆದರೂ ಕಷ್ಟ ಬಿಡಿ ಅಂತ ಅಂದ್ಕೊಂಡು ಹೇಳ್ಬೋದಲ್ವಾ? ನಿಜ, ಕಳ್ಳರ ಕಣ್ಣು ಶ್ರೀಗಂಧದ ಕಡೆ ಯಾವಾಗಲೂ ಇರುತ್ತಂತ ಅಂದ್ಕೊಂಡು ಹೇಳೋದಿದೆ. ಕಳ್ಳರಿಗೂ ಭಯ ಇದೆ, ಕಳ್ಳರು ಸಹ ಅನೇಕ ವಿಚಾರಗಳಿಗೆ ಹೆದರ್ತಾರೆ. ಅವರನ್ನು ಹೆದರಿಸುವ ಅಸ್ತ್ರಗಳನ್ನು ನೀವಿಟ್ಕೊಂಡ್ರೆ ಶ್ರೀಗಂಧವನ್ನು ಸಲೀಸಾಗಿ ಬೆಳಿಬಹುದು, ಹಣವನ್ನು ಕಾಣಬಹುದು. ಈ ವಿಚಾರಗಳಿಗೆ ಸಂಬಂಧಿಸಿದಂತೆ ನೀವು ಗಮನಿಸ್ತಾ ಹೋದರೆ ಸಾಕಷ್ಟು ಸಂಗತಿಗಳು ಸಿಗ್ತವೆ. ರೈತ ಬಂಧವರೇ, ಶ್ರೀಗಂಧವೇ ದುಡ್ಡಿನ ಮೂಲ ಅಂತ ಅನ್ಕೋಬೇಡಿ. ನೀವು ಬಹಳ ಸರಳವಾಗಿ ನಿಮ್ಮ ಸ್ಥಳೀಯ ಪರಿಸ್ಥಿತಿಗಳಲ್ಲಿ ಬೇಡಿಕೆ ಇರುವ ತರಕಾರಿಗಳನ್ನು, ಹಣ್ಣು ಹಂಪಲುಗಳನ್ನು, ಮತ್ತಿತರೆ ದವಸ ಧಾನ್ಯಗಳನ್ನು ಬೆಳೀತಾ ಹೋದ್ರೂ ಅದರಲ್ಲಿ ಆದಾಯವನ್ನು ಕಾಣಬಹುದು. ನೀವೇ ತೊಡಸ್ಕೊಂಡ್ರೆ ಸಿಕ್ಕಿದ್ದೇ ಲಾಭ. ನಿಮ್ಮ ಶ್ರಮಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗುವುದಿಲ್ಲ. ಬೆಳಿಗ್ಗೆಯಿಂದ ರಾತ್ರಿವರೆಗೆ ಎಷ್ಟು ಚೆನ್ನಾಗಿ ನೀವು ಕೆಲಸ ಮಾಡ್ತಿರಲ್ವ, ಆಸಕ್ತಿ ಲವಲವಿಕೆ ಇದ್ಬಿಟ್ರೆ ಕೆಲಸಗಳು ಸಖತ್ತಾಗಿ ಸಾಕ್ತವೆ. ಇಬ್ರು ಮೂವರು ಆಳುಗಳು ಮಾಡೋದನ್ನ ಒಬ್ಬೊಬ್ಬರೇ ಮಾಡೋದಿದೆ. ಎಷ್ಟೋ ಸಾರಿ ಆಳುಗಳು, ಕಾರ್ಮಿಕರು ನಾವು ಕರೆದ ಸಮಯಕ್ಕೆ ಬರೋದಿಲ್ಲ. ಅವ್ರದ್ದಾದ ಇತಿಮಿತಿಗಳಿರ್ತವೆ, ಅವ್ರಿಗೂ ಅವ್ರದ್ದಾದ ಜೀವನ ಇರುತ್ತೆ ನೋಡಿ, ಕುಟುಂಬನೇ ಇರುತ್ತೆ ನೋಡಿ. ನಿಮಗೂ ಕುಟುಂಬ ಇದೆ, ನಿಮಗೂ ಇತಿಮಿತಿ ಇದೆ, ಆದರೆ ನಿಮಗಿರುವ ಆಸಕ್ತಿ ಕಾರ್ಮಿಕರಿಗೆ ಹೇಗಿರಲಿಕ್ಕೆ ಸಾಧ್ಯ? ಅದಕ್ಕೆ ಹೇಳಿರೋದು, ನೀನು ಮಾಡೋದು ಉತ್ತಮ, ಮಗ ಮಾಡೋದು ಮಧ್ಯಮ, ಆಳು ಮಾಡೋದು ಹಾಳು. ನೀವು ಕೆಲಸ ಮಾಡಿದಷ್ಟು ನಿಮ್ಮ ಮಕ್ಕಳು, ನಿಮ್ಮ ಮನೆಯವರು ಮಾಡಲಿಕ್ಕಿಲ್ಲ, ಅಥವಾ ನಿಮಗಿಂತ ನಿಮ್ಮ ಮಕ್ಕಳು ಹೆಚ್ಚು ಕೆಲಸ ಮಾಡಬಹುದು. ಯಾಕಂದರೆ ನೀವು ಸರಿಯಾಗಿ ಕೆಲಸ ಮಾಡಲಿಕ್ಕಿಲ್ಲ ಅಂತ ಅನ್ಕೊಂಡೆ ಎಷ್ಟೋ ಮನೆಗಳಲ್ಲಿ ಮಕ್ಕಳೇ ಜವಾಬ್ದಾರಿಯನ್ನು ತೆಗೆದುಕೊಂಡು ಮನೆತನವನ್ನು ಸಾಗಿಸ್ತಾ ಹೋಗ್ತಾರೆ. ರೈತ ಬಾಂಧವರೇ, ನಿಮಗಿರುವ ಮಣ್ಣು ಯಾವುದೇ ಇರಲಿ, ಅದನ್ನು ಜೋಪಾನವಾಗಿ ಕಾಪಾಡಿಟ್ಕೊಂಡು ಅದರಲ್ಲಿ ನಿಮ್ಮ ಪ್ರದೇಶಕ್ಕೆ ಅನುಗುಣವಾಗಿ ಬೆಳೆಗಳನ್ನು ಸಾಗುವಳಿ ಮಾಡ್ತಾ ಹೋಗಿ ಇತಿಮಿತಿಗಳಿಂದ ನೀವು ಜೀವನ ಮಾಡ್ತಾ ಹೋದರೆ ನೀವು ಸದಾ ಸುಖಿಗಳಾಗಿರ್ತೀರಿ. ಇತಿಮಿತಿಗಳು ಅಂತಂದರೆ ನಿಮ್ಗೆ ಗೊತ್ತಿದೆ, ದುಂದುವೆಚ್ಚ ಮಾಡಬಾರ್ದು, ದುರಭ್ಯಾಸಗಳು ಅಲ್ವೇ ಅಲ್ಲ, ದುಶ್ಚಟಗಳನ್ನು ಅಂಟಿಸ್ಕೋಬಾರ್ದು, ಸಮಯಕ್ಕೆ ಗರಿಷ್ಠವಾಗಿ ಬೆಲೆ ಕೊಡಬೇಕು, ದುಡಿಮೆಗೆ ಯಾವಾಗಲೂ ಆದ್ಯತೆ ಕೊಟ್ಕೊಳ್ಬೇಕು, ವ್ಯತ್ಯಾಸಗಳಾದರೆ ಆತಂಕ ಪಡೆದಲ್ಲೇ ಮುಂದೆ ಸಾಗಬೇಕು, ಮುಂದೆ ಒಳ್ಳೇದಾಗುತ್ತಂತ ಅನ್ಕಂಡೆ ಜೀವನವನ್ನು ಮಾಡಬೇಕು. ಹೀಗೆ ನಮ್ಮ ಜೀವನದ ಸುಖಕ್ಕೆ ಸಾಕಷ್ಟು ದಾರಿಗಳಿದ್ದಾವೆ, ವಿಚಾರಗಳಿದ್ದಾವೆ. ನಮಗಿರುವ ಅನೇಕ ಅವಕಾಶಗಳನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಯಾರು ಸಂಕಷ್ಟಕ್ಕೆ ಸಿಲುಕುವ ಅಗತ್ಯತೆ ಬರೋದಿಲ್ಲ. ತೊಂದರೆಗಳು, ಕಷ್ಟಗಳು ಎಲ್ಲರಿಗೂ ಬರ್ತವೆ, ಆದರೆ ಅವುಗಳನ್ನು ಗಂಭೀರವಾಗಿ ತೆಗೆದುಕೊಂಡು ಒದ್ದಾಡೋದಕ್ಕಿಂತ ಮುಂದೆ ಇವು ಇರೋದಿಲ್ಲ, ಇವುಗಳನ್ನು ಸೋಲಿಸಿ ಮುಂದೆ ಸಾಗಬೇಕನ್ಕೊಂಡು ನಾವು ಆಸಕ್ತಿಯಿಂದ ಛಲಗಾರಿಕೆಯಿಂದ ಕೆಲಸಗಳನ್ನು ಮಾಡ್ತಾ ಇದ್ರೆ ಮುಂದೆ ಆನಂದ ನಮ್ಮ ಜೊತೆಗೆ ಸೇರಿಕೊಳ್ಳುತ್ತೆ, ಅಭಿವೃದ್ಧಿಯು ಅದೇ ಆಗ್ತದೆ. ರೈತ ಬಾಂಧವರೇ, ಕೆಲವೊಬ್ರು ಹೇಳ್ತಾರೆ ಈ ಮಣ್ಣು ಚಿನ್ನ, ಚಿನ್ನಕ್ಕಿಂತ ದೊಡ್ಡದು. ಈ ಮಣ್ಣು ನಮ್ಮ ಪ್ರಾಣ, ಮಣ್ಣೇ ಜೀವ, ಮಣ್ಣೇ ದೈವ, ಹೀಗೆ ಎಷ್ಟು ಚೆನ್ನಾಗಿ ವ್ಯಾಖ್ಯಾನ ಮಾಡೋದಿದೆ ಅಲ್ವಾ? ಅಂದರೆ ನೀವು ಎಷ್ಟು ಗೌರವದಿಂದ, ಪ್ರೀತಿಯಿಂದ ಈ ಮಣ್ಣಿನ ಕೆಲಸಗಳನ್ನು ಮಾಡ್ತಿರೋ ಅಷ್ಟು ಚೆನ್ನಾಗಿ ನಿಮಗೆ ಈ ಭೂಮಿ ತಾಯಿ ಒಲಿತಾಳೆ, ಕೊಡ್ತಾ ಹೋಗ್ತಾಳೆ. ಅಪರೂಪಕ್ಕೆ ತೊಂದರೆಗಳು ಆಗ್ಬೋದು, ವ್ಯತ್ಯಾಸಗಳು ಕಾಣಬಹುದು, ಅವುಗಳನ್ನೇ ಯಾವಾಗಲೂ ನೆನಪು ಮಾಡ್ಕೊಳ್ತಾ ಅಥವಾ ಮುಂದೆನೂ ಹೀಗಾಗ್ಬೋದು ಅಂತ ಅಂದ್ಕೊಂಡು ನಾವು ಒದ್ದಾಡ್ತಾ ಹೋಗ್ಬಿಟ್ರೆ ಬಹಳ ಕಷ್ಟ. ಈಗ ಬಿತ್ತರವಾಗುವ ಹಾಡು ಯಾವುದಂತ ತಮಗೆ ಗೊತ್ತಿದೆಯಲ್ವಾ? ಮಾತು ತಪ್ಪದ ಮಗ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದರೆ. ಚಿನ್ನದ ಮಣ್ಣಿದು ಎಂಥ ಸೌಂದರ್ಯ ನೋಡು, ನಮ್ಮ ಕರುನಾಡ ಬೀಡು. ರೈತ ಬಂಧುವರೇ, ಕೇಳುಗರೆ, ಕೃಷಿ ಕ್ಷೇತ್ರದಲ್ಲಿ ಹಳ್ಳಿಗಳಲ್ಲಿ ಬರೀ ಒಬ್ಬ ವ್ಯಕ್ತಿಯಿಂದ ಎಷ್ಟೋ ಕೆಲಸಗಳು ಸರಿಯಾಗಿ ಸಾಗೋದಿಲ್ಲ. ಹತ್ತಾರು ಜನ ಸೇರಿಕೊಂಡ್ರೆ, ಒಬ್ಬರ ಜೊತೆಗೆ ಇನ್ನೊಬ್ರು ಮತ್ತೊಬ್ರು ಸೇರಿಕೊಂಡ್ರೆ ಆಗ ನೋಡಿ ಎಷ್ಟು ಬೆಳವಣಿಗೆ ಆಗ್ತದೆ ಅನ್ನೋದನ್ನ ನೀವು ಬಹಳ ಚೆನ್ನಾಗಿ ಕಾಣ್ತೀರಿ. ಒಟ್ಟಿಗೆ ಕೆಲಸ ಮಾಡೋದಿದೆಯಲ್ಲ, ಅದು ಬೆಳವಣಿಗೆಗೆ, ಸಾರ್ಥಕತೆಗೆ, ಶ್ರೀಮಂತಿಕೆಗೆ ತುಂಬಾ ಚೆನ್ನಾಗಿ ನೆರವಾಗ್ತದೆ. ಪ್ರತಿನಿತ್ಯ ಹತ್ತಾರು ಕೆಲಸಗಳನ್ನ ನೀವೆಲ್ಲ ಮಾಡಬೇಕು. ಇದಕ್ಕಾಗಿ ಬರೀ ನೀವೊಬ್ಬರೇ ಶ್ರಮ ಪಡೋದು ಅಷ್ಟೊಂದು ಸೂಕ್ತವಾಗಲಾರದು. ನಿಮ್ಮ ಮನೆಯಲ್ಲಿರುವ ಪ್ರತಿಯೊಬ್ಬರನ್ನು ಜಾಣತನದಿಂದ ತೊಡಗಿಸಿಕೊಂಡ್ರೆ ಬೆಳವಣಿಗೆ ತುಂಬಾ ಚೆನ್ನಾಗಿ ಸಾಗ್ತಾ ಹೋಗ್ತದೆ. ಮನೆಯಲ್ಲಿ ಮಕ್ಕಳು, ಮಹಿಳೆಯರು, ಹಿರಿಯರು ಎಲ್ಲರೂ ಅವರವರ ಇತಿಮಿತಿಗೆ ಸಂಬಂಧಿಸಿದಂತೆ ಕೆಲಸಗಳನ್ನ ಮಾಡಬಹುದು. ಒಗ್ಗಟ್ಟಿನಲ್ಲಿ ಬಲವಿದೆ ಅಲ್ವಾ? ಆದರೆ ಸಹಮತ ಇರಬೇಕು. ನೇತೃತ್ವ ತೆಗೆದುಕೊಂಡಿರೋರ್ಗೆ ಬೆನ್ನು ಕೊಟ್ಟು ನಾವು ಸಹಕರಿಸಿದಾಗ ಆಗ ಒಡೆಯನು ಅಥವಾ ಯಜಮಾನನು ಇನ್ನಷ್ಟು ಜವಾಬ್ದಾರಿಯಿಂದ ನಿಮ್ಮ ಮನೆತನವನ್ನ ಬೆಳೆಸಲಿಕ್ಕೆ ಆಸಕ್ತಿಯನ್ನ ತೆಗೆದುಕೊಳ್ತಾನೆ. ಹೀಗೆ ಬರೀ ಮನೆತನ ಅಲ್ಲದಲ್ಲೇ ನಿಮ್ಮ ಊರಿನ, ನಿಮ್ಮ ವೃತ್ತಿಯ ವಿಚಾರಗಳಲ್ಲೂ ಈ ಸಹಕಾರಿತತ್ವ, ಒಗ್ಗಟ್ಟಿನ ಸಂಗತಿ ನೆರವಿಗೆ ಬರುತ್ತೆ, ಉಪಯೋಗಗಳನ್ನ ಕಾಣಬಹುದು. ಹೀಗೆ ಒಟ್ಟಾಗಿ ಕೆಲಸ ಮಾಡೋದು ಸಹಮತದಿಂದ, ಸಹಬಾಳ್ವೆಯಿಂದ, ಒಳ್ಳೆತನದಿಂದ ಕಾರ್ಯಗಳನ್ನು ಮಾಡ್ತಾ ಹೋದ್ರೆ ಎಷ್ಟೊಂದು ಸಮಸ್ಯೆಗಳು ನಮ್ಮಿಂದ ದೂರವಾಗ್ತವೆ, ಹಸನಾದ ಬೆಳವಣಿಗೆಯನ್ನ ನಾವು ಚೆನ್ನಾಗಿ ಕಾಣಬಹುದು. ಈ ನಿಟ್ಟಿನಲ್ಲಿ ಹಿರಿಯರ ಮಾರ್ಗದರ್ಶನ, ಅನುಭವಗಳನ್ನ ನಾವು ಪರಿಗಣಿಸಲೇಬೇಕು. ಕೇಳಿದ್ರೆ ಈಗ ಈ ಕುರಿತಾದ ಒಂದು ಹಾಡನ್ನ ಪ್ರಸಾರ ಮಾಡ್ತಾ ಇದೀವಿ. ಗಿರಿಕನ್ಯಾ ಚಿತ್ರದಲ್ಲಿ ಡಾಕ್ಟರ್ ರಾಜಕುಮಾರ್, ಎಸ್ ಬಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಸಂಗಡಿಗರು ಹಾಡಿರುವ ಈ ಗೀತೆಯ ರಚನೆಕಾರನು ಚಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ ಅವರದು. ದುಡಿಮೆ ಬಡತನ ಅಳಿಸಲು ಸಾಧನ, ಓಡಿ ಬಾಳೋಣ ಎಂದೆಂದು ಸೇರಿ ದುಡಿಯೋಣ. ಎಂದು ನಾವು ಒಂದೆಂದು ಕೂಗಿ ಹೇಳುವ, ಸ್ನೇಹ ನಮ್ಮ ಬಲವೆಂದು ಎಲ್ಲ ಹಾಡುವ. ಸುಖವನ್ನು ಕೊಡುವುದಿಲ್ಲ, ವಿರಸ ವಿಷವು ಸುಳ್ಳಲ್ಲ, ಜನರ ಭೂತಾಯಿ ಬಿಚ್ಚುವುದಿಲ್ಲ, ಜನರ ಈ ತಾಯಿ ಮರೆಯುವುದಿಲ್ಲ. ಒಂದೇ ಹೊಂದು ನಮಗೆಲ್ಲ ಪ್ರೇಮದಿ ನೀನು ಎಲ್ಲ ಗೆಲ್ಲುವೆ, ಸರಸದಿ ಹರುಷವಾನೆ ಪಡೆವೆ, ಸರಸದಿ ಹರುಷವಾನೆ ಪಡೆವೆ. ಎಂದು ನಮಗೆ ಆಯಾಸ ತೋರುವುದಿಲ್ಲ, ಮೇಲು ಕೇಳು ಇಲ್ಲಿಲ್ಲ, ದುಡಿಮೆಗೆ ಫಲವ ಕಂಡೇ ಕಾಣುವೆ, ಬೆವರಿಗೆ ಬೆಲೆಯನ್ನು ನೀ ಪಡೆವೆ, ಬೆವರಿಗೆ ಬೆಲೆಯನ್ನು ನೀ ಪಡೆವೆ. ರೈತ ಇರದ ನಾಡೇ ಇಲ್ಲ, ರೈತ ಬೆಳೆದ ಬೆಳೆತಿಲ್ಲದವರೇ ಇಲ್ಲ. ಇದುವರೆಗೆ ಕೃಷಿ ಪುಂಜ ಕಾರ್ಯಕ್ರಮ ಮೂಡಿ ಬಂತು. ಸ್ವಾರ್ಥಿ ಅಲ್ಲ ತನಗೆ ಮಾತ್ರ ಎಂದವನು ಬೆಳೆಯುವುದಿಲ್ಲ. ಪ್ರಸ್ತುತಪಡಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಈ ರೈತ ನಕ್ಕರೇ ನಗುವುದು ಭಾರತ, ಈ ಭಾರತ ದಿವಸ ಲೋಕದ ಸ್ನೇಹಿತ, ಅನ್ನ ನೀಡೋರೆ ನನ್ನೋರು, ನೆರಳು ನೀಡೋರೆ ನನ್ನೋರು. ನಾಳಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳ ಬಗ್ಗೆ ವಿಚಾರಗಳನ್ನು ತಿಳಿಸುವ ಕಾರ್ಯಕ್ರಮ ತೋಟಗಾರಿಕೆ ನೋಟುಗಳಿಕೆ. ಇದರಲ್ಲಿ ಬಟರ್ಫ್ರೂಟ್ ಬೆಳೆಯ ಸಾಗುವಳಿ ಕೃಷಿ ಕುರಿತು ಸೋಮವಾರಪೇಟೆ ತಾಲೂಕು ಸುಳಿಮಲ್ತೆ ಗ್ರಾಮದ ಎಸ್ಪಿ ಶ್ರೀಹರಿ ಅವರೊಂದಿಗೆ ಸಂದರ್ಶನವಿದೆ. ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ, ಕೊಡಗು ಜಿಲ್ಲೆ. ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ, ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ, ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-425-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಆರೋಗ್ಯಕರ ದೇಶ ನಿರ್ಮಾಣ ಸರ್ಕಾರದ ಗುರಿ. ಸದೃಢ ಭಾರತ ನಿರ್ಮಾಣ ಮಾಡಲು ನೀವು ಸರ್ಕಾರದ ಜೊತೆ ಕೈಜೋಡಿಸಲು ಬಯಸುತ್ತೀರಾ? ನಿಮಗಿದೋ ಸರ್ಕಾರದ ಕರೆ. COVID-19 ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ, ನಿಮ್ಮ ಕುಟುಂಬ, ಸ್ನೇಹಿತರು, ಸಮುದಾಯವನ್ನು ಪಾಲಿಸಲು ಉತ್ತೇಜಿಸಿ. COVID-19 ಲಸಿಕೆ ಪಡೆಯಲು ಮತ್ತು ಲಸಿಕೆ ಪಡೆದ ನಂತರವೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಸಹಕರಿಸಿ. COVID-19 ಲಸಿಕಾ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪೆ. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಜಂಪೆ ಓದ್ತಾ ಇರುವು ಕಲ್ಲುಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಕೊಡಗು ಜಿಲ್ಲೆನ ಎಲ್ಲಾ ಕಡೆಗಳಲ್ಲಿ ಕೈಲ್ಮುರ್ತ ಹಬ್ಬನ ಈ ಸಲನೂ ಕೊರೋನಾ ಹಿನ್ನೆಲೆಯಲ್ಲಿ ಸರಳವಾಗಿ ಆಚರಿಸಲಾಯಿತು. ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿ ನಾಟಿ ಕೆಲಸ ಮುಗ್ದ ಮೇಲೆ ರೈತರು ಕೃಷಿ ಪರಿಕರ ಮತ್ತೆ ಕೊಡಗಿನ ಸಾಂಪ್ರದಾಯಿಕ ಆಯುಧಗಳಿಗೆ ವಿಶೇಷ ಪೂಜನೆ ಸಲ್ಲಿಸಲಾಯಿತು. ಹಾಗೆ ಕೈಲ್ಮುರ್ತ ಹಬ್ಬದ ವಿಶೇಷ ಆಗಿ ಮನೆಯ ಸದಸ್ಯರು ಒಟ್ಟಾಗಿ ಊಟ ಮಾಡಿದು ಮತ್ತೆ ಊರು ಮಂದಲಿ ಸೇರಿ ಕೋವಿನ ಮೂಲಕ ತೆಂಗಿನಕಾಯಿಗೆ ಗುಂಡು ಹರಿಸಿ ಹಬ್ಬನ ಆಚರಿಸಿದರು. COVID-19 ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಗಡಿಭಾಗದ ಜಿಲ್ಲೆಗಳಲ್ಲಿ ಜಾಸ್ತಿ ನಿಗಾ ವಹಿಸುವ ಬಗ್ಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸೂಚನೆ ನೀಡಿದ್ದು. ಅವು ಇಂದು ವಿಡಿಯೋ ಸಂವಾದ ಮೂಲಕ ಜಿಲ್ಲಾಧಿಕಾರಿಗಳೊಟ್ಟಿಗೆ ಮಾಹಿತಿ ಪಡೆದು ಮಾತಾಡಿ ವಾರಾಂತ್ಯದ ಕರ್ಫ್ಯೂ ಸಡಿಲಿಕ್ಕೆ ನೀಡಕೂತಾದ್ರೆ ಜಾಸ್ತಿ ಕೋವಿಡ್ ಪರೀಕ್ಷಣ ಮಾಡಕ್ಕೂ, ಹಾಗೆ ಲಸಿಕೆನ ಶೇಕಡಾವಾರು ಗುರಿನ ಸಾಧಿಸಕೂತ ಹೇಳ್ದು. ಅಂಚೆ ಅದಾಲತ್ನ ಮುಂದಿನ ಸಭೆ ತಾರೀಕು 6 ಹೊತ್ತಾರೆ 11 ಗಂಟೆಗೆ ಕೊಡಗು ಅಂಚೆ ವಿಭಾಗದ ವಿಭಾಗೀಯ ಕಚೇರಿ ನಡೆದಂತೇಳಿ ಕೊಡಗು ಅಂಚೆ ಅಧೀಕ್ಷಕರು ತಿಳಿಸಿದರು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಪಿರಿಯಪಟ್ನ ಕೊಡಗು ಗೌಡ ಸಮಾಜ ಇವರ ಕುಡುಕುಟಲಿ ಅರೆಭಾಷೆ ಸಂಸ್ಕೃತಿ ಶಿಬಿರ ಉದ್ಘಾಟನಾ ಜಬ್ಬರ ತಾರೀಕು 6 ಹೊತ್ತರೆ 10 ಗಂಟೆಗೆ ಪಿರಿಯಪಟ್ನ ಕೊಡಗು ಗೌಡ ಸಮಾಜದಲ್ಲಿ ನಡೆದಿದೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮತ್ತು ಭಾಗಮಂಡಲ ನಾಡು ಗೌಡ ಯುವ ಒಕ್ಕೂಟ ಇದರ ಕೂಡುಕೂಟಲಿ ಅರೆಭಾಷೆ ಸಂಸ್ಕೃತಿ ಶಿಬಿರದ ಉದ್ಘಾಟನೆ ಚಂಬರ ತಾರೀಕು 10 ಹೊತ್ತರೆ 10 ಗಂಟೆಗೆ ಕೆವಿಜಿ ಐಟಿಐ ಕಾಲೇಜು ಭಾಗಮಂಡಲ ಇಲ್ಲಿ ನಡೆದಿದೆ. ಹಾಗೆ ಇದರ ಅಕಿರಿ ಜಂಬರ ತಾರೀಕು 12 ಮಧ್ಯಾಹ್ನ 2 ಗಂಟೆಗೆ ಶ್ರೀ ಲಕ್ಷ್ಮೀನಾರಾಯಣ ಕಜಗದ್ದೆಯವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಕೊಡಗು ಜಿಲ್ಲೆಯಲ್ಲಿ ಇಂದು 11 ಹೊಸ ಕೋವಿಡ್ 19 ಪ್ರಕರಣ ಕಂಡುಬಂದಿದ್ದು ಮಡಿಕೇರಿ ತಾಲೂಕಲ್ಲಿ ಯಾವುದೇ ಪ್ರಕರಣ ಕಂಡುಬರಲಿಲ್ಲ. ಸೋಮವಾರಪೇಟೆ ತಾಲೂಕಲ್ಲಿ 6, ವಿರಾಜಪೇಟೆ ತಾಲೂಕಲ್ಲಿ 5, ಜಿಲ್ಲೆಯಾದ ಒಟ್ಟು ಪ್ರಕರಣಗಳ 33,907. ಕಳೆದ 24 ಗಂಟೆಯಲ್ಲಿ ವಾಸಿಯಾದವರ ಸಂಖ್ಯೆ 50, ಇಲ್ಲಿಯವರೆಗೂ ವಾಸಿಯಾದವರ ಸಂಖ್ಯೆ 32,914. ಇಂದಿನ ಪಾಸಿಟಿವಿಟಿ ರೇಟ್ 0.6% ಆಗುತ್ತೆ ಜಿಲ್ಲಾಧಿಕಾರಿಯವರು ತಿಳಿಸಿದರು. ಕೊಡಗು ಜಿಲ್ಲೆನ ಅಂಗನವಾಡಿ ಫಲಾನುಭವಿಗ ಮತ್ತೆ ಅಂಗನವಾಡಿ ಕಾರ್ಯಕರ್ತ ಸಹಾಯಕರಿಗೆ ಹಾಗೆ ಮಹಿಳೆಯರ ಮತ್ತೆ ಮಕ್ಕಳ ಅಭಿವೃದ್ಧಿ ಇಲಾಖೆನ ಸೇವೆಗಳಿಗೆ ಸಂಬಂಧಿಸಿದಂತೆ ಕುಂದುಕೊರತೆಗಳ ನಿವಾರಣೆಗೆ ಸಹಾಯವಾಣಿಗೆ ಲಭ್ಯ ಉಂಟು. 08-772-298-379 ಸರ್ಕಾರಿ ಕೆಲಸ ದಿನಗಳಂದು ಹೊತ್ತರೆ 10:30 ಗಂಟೆಯಿಂದ ಹಿಂಬತ್ತು 5 ಗಂಟೆವರೆಗೆ ಫೋನ್ ಮಾಡಿ ಯಾವುದೇ ಗೊಂದಲಗಳನ್ನ ನಿವಾರಿಸಿಕೊಡಕ್ಕೆ ತಿಳಿ ಮಹಿಳೆಯರ ಮತ್ತೆ ಮಕ್ಕಳ ಅಭಿವೃದ್ಧಿ ಇಲಾಖೆನ ಉಪನಿರ್ದೇಶಕರು ತಿಳಿಸೋಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿ ಇವರ ಕುಡುಕುಟಲಿ ನಾಳೆ ಹೊತ್ತರೆ 10 ಗಂಟೆಗೆ ಮಡಿಕೇರಿ ಪ್ಯಾಟಿನ ಸಂತ ಮೈಕಲರ ಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆ ಮತ್ತು ಜಿಲ್ಲಾ ಅತ್ಯುತ್ತಮ ಶಿಕ್ಷಣ ಪ್ರಧಾನ ಜಂಬರ ನಡೆದಿದೆ. ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೋಟ ಶ್ರೀನಿವಾಸ ಪೂಜಾರಿ, ಶಾಸಕರು, ಜಿಲ್ಲಾಧಿಕಾರಿ ಚಾರ್ಲತಾ ಸೋಮಲವು ಸೇರಿದಂತೆ ಇನ್ನಿತರ ಗಣ್ಯ ವ್ಯಕ್ತಿಗಳು ಭಾಗವಹಿಸುವೆ. ನಾಳೆ ಮಾನ್ಯ ಮುಖ್ಯಮಂತ್ರಿಗ ರೈತರ ಮಕ್ಕಳಿಗಾಗಿ ವಿದ್ಯಾನಿಧಿ ಜಂಬರ 150 ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡುವ ಮೂಲಕ ಚಾಲನೆ ನೀಡಿವೆ. ಹಾಗೆ ಈ ಜಂಬರದ ನೇರ ವೀಕ್ಷಣೆಗೆ ಎಲ್ಲಾ ರೈತ ಸಂಪರ್ಕ ಕೇಂದ್ರದಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಆಸಕ್ತಿ ಇರುವ ರೈತರು ಹೊತ್ತಾರೆ 10:30 ಗಂಟೆಗೆ ಆಯಾ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಈ ಜಂಬರನ್ನು ನೋಡಕ್ಕೆ ತಿಳಿ ಸಹಾಯಕ ಕೃಷಿ ನಿರ್ದೇಶಕರು ಪ್ರಕಟಣೆ ತಿಳಿಸಿದರು. ಕಳೆದ ತಿಂಗಳ ತಾರೀಕು 28-29 ಮತ್ತು 30 ನಡೆದ ಕೆಸಿಇಟಿ ಪರೀಕ್ಷಾ ಫಲಿತಾಂಶ ತಾರೀಕು 20 ಪ್ರಕಟಿಸಲಾದ ಉನ್ನತ ಶಿಕ್ಷಣ ಸಚಿವರು ತಿಳಿಸಿದರು. ನಾಳೆ ಮತ್ತೆ ತಾರೀಕು 6 ಪರ್ಯಾಯಾಗಿ ಪ್ರತಿ 2 ಗಂಟೆಗಳಿಗೊಮ್ಮೆ 33/11 ಕೆವಿ ಶ್ರೀಮಂಗಲ ವಿದ್ಯುತ್ ಉಪಕೇಂದ್ರದಲ್ಲಿ ವಿದ್ಯುತ್ ಸರಬರಾಜಲ್ಲಿ ವ್ಯತ್ಯಯಾದೆ. ಆದ್ದರಿಂದ ಕಾನೂನು ಬಿರುನಾಣಿ, ಕುಟ್ಟ, ಶ್ರೀಮಂಗಲ, ಕೊತ್ತೂರು, ಮುಕುಟಗೇರಿ ಹಾಗೆ ಸುತ್ತಮುತ್ತಲ ವ್ಯಾಪ್ತಿನ ಪ್ರದೇಶದಲ್ಲಿ ವಿದ್ಯುತ್ ಸರಬರಾಜಲ್ಲಿ ವ್ಯತ್ಯಯಾದೆ. ಪರ್ಯಾಯಾಗಿ 2 ಗಂಟೆಗಳಿಗೊಮ್ಮೆ ವಿದ್ಯುತ್ ಸರಬರಾಜಿ ವ್ಯವಸ್ಥೆ ಮಾಡಲಾಗಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಕಾರ್ಯನಿರ್ವಾಹಕ ಇಂಜಿನಿಯರ್ಗಳು ತಿಳಿಸಿದರು. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಪ್ರತಿ ವರ್ಷ ಪರಿಸರ ಸ್ನೇಹಿ ಗಣೇಶ ಹಬ್ಬ ಆಚರಣೆ ಮಾಡುವ ಬಗ್ಗೆ ಸಾರ್ವಜನಿಕರಲ್ಲಿ ಶಾಲಾ ಮಕ್ಕಳಲ್ಲಿ ಜಾಗೃತಿ ಮೂಡಿಸಿಕೆ ಬೇರೆ ಬೇರೆ ಜಾಗೃತಿ ಜಂಬರ್ನ ಹಂಬಿಕೊಳ್ತಾಳು. ಆ ನಿಟ್ಟಲ್ಲಿ ಪರಿಸರ ಸ್ನೇಹಿ ಗಣೇಶ ಹಬ್ಬದ ಆಚರಣೆ ಬಗ್ಗೆ ಜನಜಾಗೃತಿ ಮೂಡಿಸುವ ಉದ್ದೇಶದಿಂದ ಕೋವಿಡ್ ಸೋಂಕು ಹರಡುತ್ತಾ ಇರುವುದರಿಂದ ರೋಗ ನಿರೋಧಕ ಶಕ್ತಿ ಇರುವ ಅರಿಶಿನ ಬಳಸಿಕೊಂಡು ಗಣೇಶ ಪ್ರತಿಮೆನ ತಯಾರಿಸಿ ಪೂಜಿಸುವ ಮೂಲಕ ಕೋವಿಡ್ 19 ಎದುರಿಸಿಕೆ ಸಂಕಲ್ಪ ಮಾಡಿಕೊಂಡು ಅರಿಶಿನ ಗಣೇಶ ಪ್ರತಿಮೆನ ವಿಸರ್ಜನೆ ಮಾಡುವುದರ ಮೂಲಕ ಸಾಮಾಜಿಕ ಅಂತರ ಕಾಪಾಡಿಕೊಂಡು ಪರಿಸರ ಸ್ನೇಹಿ ಗಣೇಶ ಹಬ್ಬ ಆಚರಿಸುವಂತೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪರಿಸರದ ಅಧಿಕಾರಿಯವರು ತಿಳಿಸಿದರು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಕೇಳಿದಿರಿ. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಕೇಳುಗರೆ, ನಾಳೆ ಭಾನುವಾರ ಬೆಳಿಗ್ಗೆ 9 ನಮ್ಮ ನಿಲಯದಿಂದ ಕೊಡಗಿನ ಸಾಂಸ್ಕೃತಿಕ ಐಸಿರಿ ಐನ್ಮನೆ ರೂಪಕ ಪ್ರಸಾರಗೊಳ್ಳಲಿದೆ. ಗಮನಿಸಿ, ನಾಳೆ ಬೆಳಿಗ್ಗೆ 9. ಈಗ ಪ್ರಕಟಣೆಗಳು. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi. Palace Toyota. Near Kaveri Hall. CV Shankar Road. Madikeri. Call 7022-671919. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. 0% ಇಂಟ್ರೆಸ್ಟ್ ನಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ ಐಟಂಗಳಿಗೂ ಸಾಲ ಸೌಲಭ್ಯ. ಬಾಷ್ ವಾಷಿಂಗ್ ಮೆಷಿನ್, ಮೈಕ್ರೋ ಓವರ್ ಡ್ರೈಯರ್, ಡಿಶ್ ವಾಷರ್ ಗಳ ಮೇಲೆ ಭಾರಿ ಕಡಿತ, ಉಚಿತ ಕೊಡುಗೆಗಳು, ಎಲೆಕ್ಟ್ರಾನಿಕ್ ಉಪಕರಣಗಳು ಹಾಗೂ ಫರ್ನಿಚರ್ ಗಳ ಬೃಹತ್ ಮಳಿಗೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 22-55-71. ಈರಮಂಡ ಹರಿಣಿ ವಿಜಯ್, ಕೊಟ್ಟಕತ್ತೀರ ಯಶೋಧ ಪ್ರಕಾಶ್ ನಿರ್ಮಾಣ ಹತ್ರ, ಕೊಟ್ಟಕತ್ತೀರ ಪ್ರಕಾಶ್ ಕಾರ್ಯಪ್ಪ ನಿರ್ದೇಶನ ಹತ್ರ ಕೊಡವ ಸಿನಿಮಾ ನಾಡಪೆದ ಆಶಾ. ಇದೇ ತಿಂಗಳ 6 ಪಿಂಜ ಏಳಂಗ್ ಮೂರ್ನಾಡು ಕೊಡವ ಸಮಾಜ ಪ್ರತಿದಿನ 4 ಪ್ರದರ್ಶನ ಕಾಂಬ. ಬುಕ್ಕಿಂಗ್ ಕಾಯ್ತು ಸಂಪರ್ಕ ಚಿಡಿ ಮೂರ್ನಾಡು ಕೊಡವ ಸಮಾಜ. ಪ್ರಿಯ ಶ್ರೋತೃಗಳೇ, ನಿಮ್ಮ ನೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರತಿ ಭಾನುವಾರದ ಯುವವಾಣಿ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶಿ. ಯುವ ಜನತೆಗೆ ಶಿಕ್ಷಣ, ಉದ್ಯೋಗ, ಕೌಶಲ್ಯ ಅಭಿವೃದ್ಧಿ ಹಾಗೂ ವ್ಯಕ್ತಿತ್ವ ವಿಕಸನ ಕುರಿತ ಸರಣಿ ಕಾರ್ಯಕ್ರಮವನ್ನು ಪರಿಣತರು ನಡೆಸಿಕೊಡಲಿದ್ದಾರೆ. ಕೇಳಿ ಪ್ರತಿ ಭಾನುವಾರ ಸಂಜೆ 5 ಗಂಟೆಗೆ ಮಾರ್ಗದರ್ಶಿ. ಕೆವಿಜಿ ಇಂಜಿನಿಯರಿಂಗ್ ಕಾಲೇಜ್ ಸುಳ್ಯ, ದಕ್ಷಿಣ ಕನ್ನಡ ಜಿಲ್ಲೆ. 2021-22 ಶೈಕ್ಷಣಿಕ ವರ್ಷದ ಇಂಜಿನಿಯರಿಂಗ್, ಎಂಟೆಕ್ ಮತ್ತು ಎಂಬಿಎ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ಈ ಸಂಸ್ಥೆಯಲ್ಲಿ ಉನ್ನತ ಗುಣಮಟ್ಟದ ಮೌಲ್ಯಾಧಾರಿತ ಶಿಕ್ಷಣ, ಪರಿಣಾಮಕಾರಿ ಬೋಧನೆ, ಅತ್ಯಾಧುನಿಕ ತಂತ್ರಜ್ಞಾನ, ಕ್ಯಾಂಪಸ್ ಸೆಲೆಕ್ಷನ್ ಮತ್ತು ಒತ್ತಡರಹಿತ ಕಲಿಕಾ ವಾತಾವರಣಕ್ಕೆ ಆದ್ಯತೆ ನೀಡಲಾಗಿದೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್, ಬೋಧನಾ ಶುಲ್ಕದಲ್ಲಿ ವಿಶೇಷ ರಿಯಾಯಿತಿ. ದಾಖಲಾತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 08257-23-1141, ಮೊಬೈಲ್ 9742178252 ಅಥವಾ 9448725573. ಎಕ್ಸ್ಚೇಂಜ್ ಮೆಗಾ ಮೇಳ ಅಭಿಲಾಷ್ ನಲ್ಲಿ ನಿಮ್ಮ ಹಳೆಯ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಕುಕ್ಕರ್, ಗ್ಯಾಸ್ ಸ್ಟೌವ್, ಮಿಕ್ಸಿ ಎಕ್ಸ್ಚೇಂಜ್ ಮಾಡಿ ಹೊಸದನ್ನು ನಿಮ್ಮ ಮನೆಗೆ ಕೊಂಡೊಯ್ಯಿರಿ. ಇದಲ್ಲದೆ ನಿಮ್ಮ ಹಳೆಯ ಯಾವುದೇ ಕಂಪನಿಯ ಸೈಕಲ್ ತನ್ನಿ, ಎಕ್ಸ್ಚೇಂಜ್ ಮಾಡಿ ಹೀರೋ ಕಂಪನಿಯ ಹೊಸ ಬೈಸಿಕಲ್ ನಿಮ್ಮದಾಗಿಸಿ. ನಿಮ್ಮ ಮನೆ ಬಳಕೆಯ ಎಲ್ಲಾ ವಸ್ತುಗಳಿಗಾಗಿ ಹಿಂದೆ ಬನ್ನಿ ಈ ಬೃಹತ್ ಮಳಿಗೆಗೆ. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ವೆಂಕಟಾದ್ರಿ ಮಲ್ಟಿಬ್ರ್ಯಾಂಡ್ ಇನ್ಶೂರೆನ್ಸ್ ಸೊಲ್ಯೂಷನ್. ನಮ್ಮಲ್ಲಿ ಎಲ್ಲಾ ರೀತಿಯ ವಾಹನಗಳ ಇನ್ಶೂರೆನ್ಸ್, ಅಂಗಡಿ ಮಳಿಗೆ ಕಟ್ಟಡಗಳ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಹಾಗೂ ಇನ್ನಿತರ ಎಲ್ಲ ಬಗೆಯ ಇನ್ಶೂರೆನ್ಸ್ ಗಳನ್ನ ಮಾಡಿಕೊಡಲಾಗುವುದು. ಶಾಖೆಗಳು ವೆಂಕಟಾದ್ರಿ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಬೇತ್ರಿ, ಬಿರ್ಲಾ ಕಾಂಪ್ಲೆಕ್ಸ್ ಮೂರ್ನಾಡು, ಹಿಂದೂಸ್ತಾನ್ ಡ್ರೈವಿಂಗ್ ಸ್ಕೂಲ್ ಹತ್ತಿರ ಗೋಣಿಕೊಪ್ಪಲ್ ರೋಡ್ ವಿರಾಜಪೇಟೆ, ಹಾಗೂ ಸಿಪಿಕೆ ಮುಖ್ಯ ರಸ್ತೆ ಪೊನ್ನಂಪೇಟೆ. ಸಂಪರ್ಕಿಸಿ 9148-16-7725. ಫರ್ನಿಚರ್ ತಗೊಳ್ಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮತ್ತೆ ಭಾಗಮಂಡಲ ನಾಡ್ ಗೌಡ ಯುವ ಒಕ್ಕೂಟ ಇವರ ಕೂಡುಕೂಟಲ್ಲಿ ಇದೇ ತಾರೀಕು 10, 11 ಮತ್ತು 12 ಭಾಗಮಂಡಲ ಕೆವಿಜಿ ಐಟಿಐ ಕಾಲೇಜಲ್ಲಿ ಅರೆಭಾಷೆ ಸಂಸ್ಕೃತಿ ಶಿಬಿರ ನಡೆದಿದೆ. ಹೆಸರು ನೋಂದಾಯಿಸಿಕೊಳ್ಳಿಕೆ ಕಡೆ ದಿನ ಸೆಪ್ಟೆಂಬರ್ 7. ಯುವಜನ ಎಲ್ಲ ಬಂದು ಶಿಬಿರದ ಪ್ರಯೋಜನ ಪಡ್ಕೊಳ್ಳೋಕಂತ ಕೇಳಿಕೊಂಡಳು ಭಾಗಮಂಡಲ ನಾಡ್ ಗೌಡ ಯುವ ಒಕ್ಕೂಟದ ಅಧ್ಯಕ್ಷರು ಪದಾಧಿಕಾರಿಗ. ಮಾಹಿತಿಗೆ ಮೊಬೈಲ್ ಸುನಿಲ್ ಕುಯ್ಯಮುಡಿ 9448-58-2263. ಚಲನ್ ನಿಡ್ಯಮಲೆ 8660-152-936. ಪ್ರಕಟಣೆಗಳನ್ನು ಕೇಳಿದಿರಿ. ಶ್ರೋತೃಗಳೇ ಗಮನಿಸಿ, ನಾಳೆ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ನಮ್ಮ ನಿಲಯದಿಂದ ಕೊಡಗಿನ ಸಾಂಸ್ಕೃತಿಕ ಐಸಿರಿ ಐನ್ ಮನೆ ರೂಪಕ ಪ್ರಸಾರಗೊಳ್ಳಲಿದೆ. ಕೇಳಿ ನಾಳೆ ಬೆಳಿಗ್ಗೆ 9 ಗಂಟೆಗೆ. ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಸೇವಾ ಮಾಹಿತಿ. ಮೂಲತ ಬಲ್ಲಮಾವಟಿಕಾರಳನ ಬೆಂಗಳೂರು ವಾಸಯಿಂಜ ಚೌಕಿರ ಪೌತಿ ಅಯ್ಯಮ್ಮ ಐಂಡ ಮೋವ ಕುಶ ಐಂಗ ಇಂದಮಜ್ಜಣ ದಂಡ ಪತ್ತಂಗ ಮರಣಪಟ್ಟಿತ್. 58 ಬೈತರ ಚೌಕಿರ ಕುಶ ಐಂಡ ಆಕೇರಿ ಕಾರ್ಯ ನಾಳೆ ಮಜ್ಜಣ ದಂಡಗಂಟೆಕ್ ಬಲ್ಲಮಾವಟಿ ಒಕ್ಕ ಕ್ಯಾಕೊಳತ್ತು ನಡಪಾಂದ ಒಕ್ಕಕರ ಅರಿಚಿಟ್ಟಿತ್ತು. ಸೇವಾ ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಮಡಿಕೇರಿಯ ಕ್ವಿಕರ್ ಬಜಾರ್ ನಲ್ಲಿ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಇನ್ನಿತರ ಗೃಹೋಪಯೋಗಿ ವಸ್ತುಗಳ ಮೇಲೆ up to 25% ಡಿಸ್ಕೌಂಟ್. ಫರ್ನಿಚರ್ ಗಳ ಮೇಲೆ up to 30% ಡಿಸ್ಕೌಂಟ್. ಕ್ವಿಕರ್ ಬಜಾರ್, ಆಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಗೌಳಿಬೀದಿ, ಮಡಿಕೇರಿ. ಓಪನಿಂಗ್ ಶಾರ್ಟ್ಲಿ ಎಟ್ ನಾಪೋಗ್ಲೋ.